ಏನು ಕನಸೋ ಎಚ್ಚರವೋ ಗೊತ್ತಾಗ್ತಾ ಇಲ್ಲ. ಈ ಒಂದು ಮಾತು ಹೇಳಿದಾಗ ಮನಸ್ಸುಗಳು ತಂದಾಗ ಶಿಕಾರ ಮಾಡಿ ಮಾತಾಡಿದ್ದನ್ನ ಕೇಳಿಸಿಕೊಂಡ ಜನಶು. ನಿದ್ರೆ ಬರಲಿಲ್ಲ ಬೆಳಗಿನ ತನಕ, ಬೆಳಗಿನ ತನಕ ನಿದ್ರೆ ಮಾಡಿದ. ಯಾರು ಇವ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಮಾಡಿದ ಪುಣ್ಯ ಫಲವನ್ನು ತಾನು ಸ್ವೀಕಾರ ಮಾಡುವ ಅಂಥ ದೊಡ್ಡ ಜ್ಞಾನಿ ನನಗೆ ಗೊತ್ತಿದೆ. ನಮ್ಮ ಇದು ದೊಡ್ಡ ಸಂಗತಿ, ಅಂಥ ಜ್ಞಾನಿ ನಾನು ಗುರುತಿಸದೇ ಬಿಟ್ಟೆ ಅಲ್ಲ ಅಂತ ಅವನಿಗೆ ಬೆಳಗಿನ ತನಕ ಜನಪಡಿಸಿದ್ದ. ಸಹ ಸಂಜಿಹಾನ ಏವ ಕ್ಷತ್ತಾರ ಕುಮಾಚ, ಬೆಳಗಾದ ಹಾಸಿಗೆಯಿಂದ ಎದ್ದ ತಕ್ಷಣ ಸೀದ ಸಾರಥಿಯನ್ನು ಬರಲಿಕ್ಕೆ ಆಗ್ತದೆ. ಅವನ ಸಾರಥಿಯ ಅಂದ್ರೆ ಈಗಿನ ಭಾಷೆ ಡ್ರೈವರ್ ಅನ್ನು ಬರಲಿಕ್ಕೆ. ಸಹ ಸಂಜಿಹಾನ ಏವ ಹಾಸಿಗೆಯಿಂದ ಹೇಳ್ತಾನೆ ಮೊದಲನೇ ಮಾತು, ನಮ್ಮ ಸಾರಥಿಯನ್ನು ಕರ್ಕೊಡ್ಬಾರ್ದು. ಕ್ಷತ್ತಾರ, ಕ್ಷತ್ತ ಅಂದ್ರೆ ಸಾರಥಿ, ಕ್ಷತ್ತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಸಂಸ್ಕೃತ ಬಳಕೆಯಲ್ಲಿರುವ ಪ್ರಸಿದ್ಧವಾದ ಒಂದು ಕ್ಷತ್ತ ಅಂದ್ರೆ ಸಾರಥಿ, ಇನ್ನೊಂದು ಕ್ಷತ್ತ ಅಂದ್ರೆ ಮನೆಯ ಕೆಲಸದವಳ ಮಗ. ವಿದುರನನ್ನ ದುರ್ಯೋಧನ ಕರೀತಾ ಇದ್ದ, ವಿದುರ ದುರ್ಯೋಧನ ವಿದುರನನ್ನ ಕ್ಷತ್ತ ಕ್ಷತ್ತ ಅಂತ ಕರೀತಾರೆ. ಚಿಕ್ಕಪ್ಪ ಅಂತ ಕರೆಯಲಿಲ್ಲ, ಮನೆ ಕೆಲಸದವಳ ಮಗ. ಅಷ್ಟು ಸುಸಾರ ಮಾಡಿ ಅದು ಒಂದು ಅರ್ಥ. ಇಲ್ಲಿ ಕ್ಷತ್ತ ಅಂದ್ರೆ ಕೆಲಸದವಳ ಮಗ ಅಲ್ಲ, ಸಾರಥಿ ರಥದ ಕುದುರೆ ಗಾಡಿ ಗಾಡಿ ಬಂದಾಗ ಅವನು ಕರೆದು ಹೇಳಿದ ಕ್ಷತ್ತಾರಂ ಉವಾಚ, ಅವನು ಸಾರಥಿ ಅಂತ ಹೇಳಿದ. ಏನು ಅಂಗಾರೇಹ ಸಯುಗ್ವಾರೈಕ್ವೈ, ಅಂಗಾರೇಹ ಸಯುಗ್ವಾ ರೈಕ್ವಹ. ಎಷ್ಟು ಹೇಗೆ ಆ ಭಾಷೆಯಲ್ಲಿ ಒಬ್ಬ ಮನುಷ್ಯನ ಮನೋಭಾವನೆ ಹೇಗೆ ತುಂಬುತ್ತಾರೆ ಅನ್ನೋದಕ್ಕೆ ಉಪನಿಷತ್ತಿನ ಭಾಷೆ ಇರುವುದು. ಅಂಗಾರೇ ಅಂಗಾದರೆ ಅಂಗ ಅಂತ ಸಾಮಾನ್ಯವಾಗಿ ಅಂಗ ಅನ್ನುವ ಶಬ್ದವನ್ನ ತುಂಬಾ ಪ್ರೀತಿ ಪಾತ್ರನಾದ ಒಂದು ಸಂಬಂಧ ನೋಡುವಾಗ ಮಕ್ಕಳನ್ನ ಅಂಗ ಅಂದ್ರೆ ತುಂಬಾ ನೀನು ನನಗೆ ತುಂಬಾ ಬೇಕಾದ ಮಾತು ಅಂತ ನೆನಪು ಹೇಳ್ತಾ ಇದ್ದೇನೆ. ಇನ್ಯಾರತ್ರ ಈ ಕೆಲಸ ಒಪ್ಪಿಸ್ತಾ ಇಲ್ಲ. ಏನು ಅಂದ್ರಲ್ಲ ಅರೇ ಅಹಾ ಸುಯುಗ್ವಾ ರೈಕ್ವ, ಆ ಗಾಡಿಯ ರೈಕ್ವ ನನ್ನ ರೈಕರು ಕರ್ಕೊಂಡು ಅಂತ ಹೇಳಿದ್ರು ಅವ್ರಿಗೆ ಆ ಬಿಡಿ ಬಿಡಿ ಅದರ ಉದ್ರೇಗ ಸುಯುಗ್ವಾ ರೈಕ್ವ ನನಗೆ ಸುಯುಗ್ವಾ ರೈಕ್ವ ಅಂತ ಕಾಣಬೇಕು ಕಾಣಬೇಕು ನನಗೆ ಸುಯುಗ್ವಾ ರೈಕ್ವ ಸುಯುಗ್ವಾ ರೈಕ್ವ ಅಂತಾರೆ. ಏನು ಅಂತ ಹೇಳ್ತಾ ಇಲ್ಲ, ವಾಕ್ಯ ಪೂರ್ತಿ ಮಾಡ್ತಾ ಇಲ್ಲ. ಅಷ್ಟು ಅವನಿಗೆ ಕುತೂಹಲ ಆಗಿದೆ. ಅದು ನೋಡುವ ಆತುರ ಸುಯುಗ್ವಾ ರೈಕ್ವ ಇದು ನನಗೆ ಆ ಗಾಡಿಯ ರೈಕ್ವ ಯಾರು ಮಾಡ್ಬೇಕಪ್ಪ ಎಲ್ಲಿದ್ರೂ ಕಾಣ್ಬೋದು. ಸರಿ ಸಹ ಕ್ಷತ್ರ ಅನ್ವೇಷ್ಯ ನಾವಿದ ವಿಧಿ ಪ್ರತ್ಯಯ ಅಲ್ಲಿ ಅವ್ನು ಕೇಳ್ತಾನೆ ಅವಾಗ ಸೈಕ್ವರೈಕೋ ಕರ್ಕೊಂಡು ಯಾರು ಅಂತ ಯೋಗ ಕಥಂ ಸೈಕ್ವಾರೈಕೋ ಇದೆ ಯಾರವನು ಹೇಗಿದ್ದಾನೆ ನೀವು ವಿವರ ಹೇಳಿ ಎಲ್ಲಿದ್ದಾನೆ ಅವ್ನು ಏನು ಎಂತು ಅಲ್ಲ ಒಂದು ವಿವರ ಕೊಟ್ರೆ ಅವ್ನು ಹೋಗಿ ಹುಡ್ಕೊಂಡು ಬರ್ಬೋದು. ಸೈಕ್ವಾರೈಕೋ ಕರ್ಕೊಂಡು ಬಂದು ಯಾರು ಕರ್ಕೊಂಡು ನಾನು ಪ್ರತಿಯೊಬ್ಬರು ಹೋಗಿ ನೀವು ಸೈಕ್ವಾರೈಕೋನು ನೀವು ಸೈಕ್ವಾರಕ್ಕೂ ಕೇಳ್ಕೊಂಡು ಹೋಗುದ ಅಲ್ಲ ನೀನು ಸೈಕ್ವಾರೈಕೋನ ಪರಿಚಯ ಕೊಟ್ರೆ ಯೋನು ಕಥಂ ಸೈಕ್ವಾರೈಕ ಅದೇ ಸೆಂಟೆನ್ಸ್ ಅಲ್ಲಿ ಆ ಹಂಸ ದೊಡ್ಡ ಹಂಸದ ಏನು ಪ್ರಶ್ನೆ ಆಗಿದೆ ಅದೇ ಪ್ರಶ್ನೆಯಿಂದ ಸಾರಥಿನ ಇವನು ಕಥಂ ಸೈಗ್ವಾರ ಐಕೋಯ್ತಿ ಅಲ್ಲ ಅವನು ಯಾವನು ಅವನು ಹೇಗಿದ್ದಾನೆ ಅವನು ಸ್ವಲ್ಪ ಪರಿಚಯ ಹೇಳಿದ್ರೆ ನಾವು ಅದಕ್ಕಿದೇ ಕಥೆ ಹೇಳ್ತಾನೆ. ಸಯಥ ಕೃತಾಯ ವಿಜಿತಾಯ ಅದರೆ ಯಾರ ಸಮ್ಯಂತಿ ಏವಮೇನಂ ಸರ್ವಂ ತದಿ ಸಮೇತಿ ಯತ್ಕಿಂಚ ಪ್ರಜಾ ಸಾಧು ಕುರುವಂತಿ ಸಯದ್ವೇದ ಎಷ್ಟದ್ವೇದ ಸತದ್ವೇದ ಸಮಯ ಎನ್ನುವಂತಹ ನೋಡಪ್ಪ ಎಲ್ಲೋ ಕೃತಯುಗದಲ್ಲಿ ಸಾಧನೆ ಮಾಡಿದವರಿಗೆ ಎಲ್ಲಾ ಯುಗಗಳ ಫಲವು ತಕ್ಕತಾನೆ ಲಭಿಸುವಂತೆ ಈ ದೇಶದಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅದೆಲ್ಲದರ ಪುಣ್ಯವನ್ನು ತಾನು ಸ್ವೀಕಾರ ಮಾಡಿ ನಮ್ಮ ಕಾಲದಲ್ಲಿ ಅತ್ಯಂತ ಎತ್ತರ ಕೇಳಿದವ ಮತ್ತೆ ಯಾರ್ಯಾರಿಗೆ ಎಸ್ತದ್ವೇದ ಯಾರ್ಯಾರಿಗೆ ಏನೇನು ಗೊತ್ತಿದೆ ಅದನ್ನ ಎತ್ ಸವೇದ ಅದೆಲ್ಲವನ್ನೂ ತಿಳಿದವು. ನಮ್ಮ ಕಾಲದಲ್ಲೇ ಅತ್ಯಂತ ಶ್ರೇಷ್ಠ ಜ್ಞಾನಿ ತನ್ನ ಜ್ಞಾನ ಬಲದಿಂದ ಇಡೀ ದೇಶದಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ವಾತಾವರಣದ ಒಂದು ವೈಬ್ರೇಷನ್ ಅನ್ನು ಕಂಪನವನ್ನು ನಿರ್ಮಿಸಿದವ ಮತ್ತು ನಿಜವಾಗಿ ಪುಣ್ಯ ಮಾಡಿದ ಪುನಃ ರಾಜನಿಗೆ ಬರಬೇಕು ಅಂದ್ಬಿಟ್ಟು ಅವನಿಗೆ ಹೋಗ್ತಾ ಇದ್ರೆ ಅಂತ ಒಬ್ಬ ಮಹಾನ್ ಭಾವಪ್ಪ ಅಮ್ಮ ಅದಕ್ಕಿಂತ ಹೆಚ್ಚು ನಮಗೂ ಗೊತ್ತಿಲ್ಲ ಅಡ್ರೆಸ್ ಇಂಟ್ರೆಸ್ ಹೋಗುತ್ತಿಲ್ಲ ಅಂತ ಒಬ್ಬ ಜ್ಞಾನಿ ಎಲ್ಲಿ ತಿಳಿದಿರು ಸಹ ಕ್ಷತ್ತ ಅನ್ವೇಷ್ಯ ನಾವಿದ ವಿಧಿ ಪ್ರತ್ಯೇಯ ಆಯ್ತು ಬರ್ತೇನೆ ಹೋದ ಹೋಗಿ ಇಡೀ ದಿವಸ ಹುಡುಕಿದ್ದಾರೆ ಹುಡುಕಿ ಪ್ರಯಾಣ ಸಂಜೆ ಬಂತು ಮರಳಿ ಬಂದಿದ್ದಾರೆ. ಏನಪ್ಪ ರೈತ ನನ್ನ ಕರ್ಕೊಂಡು ಬಂದೆ ಆದ್ರೆ ನಾವಿದ ಮಿತಿ ಪ್ರತ್ಯಯ ನಾ ಎಲ್ಲಾ ಕಡೆ ಸಾಮಾನ್ಯವಾಗಿ ನೋಡಿದೆ ಎಲ್ಲ ನಮ್ಮ ಪೇಟೆಯಲ್ಲೆಲ್ಲ ಸುತ್ತಾಡಿದೆ ನಮ್ಮ ರಾಜಧಾನಿಯೆಲ್ಲ ವಿಚಾರಿಸಿದೆ ಯಾರಿಗೂ ರೈತರ ಹೆಸರೇ ಗೊತ್ತಿದೆ. ಆಮೇಲೆ ಎಲ್ಲಿ ನೋಡಿದ್ರು ರೈತ ಸೈಕ್ವ ಅಂತಹ ದೊಡ್ಡ ಜ್ಞಾನಿ ಅನ್ನೋದು ಯಾರ್ಯಾರು ಗೊತ್ತಿರಬೇಕು ಎಲ್ಲಿ ವಿಚಾರಿಸಿದ್ರು ಯಾರಿಗೂ ನಮ್ಗೊತ್ತಿಲ್ಲಪ್ಪ ರೈತ ನಮ್ಗೊತ್ತಿಲ್ಲ ಅಂತ ಸರಿ ಅವ್ರು ಯಾರಿಗೂ ಗೊತ್ತಿಲ್ಲ. ಇನ್ನು ನಾನೇ ಹುಡುಕಿ ನೀವು ಹೇಳಿದ ಲಕ್ಷಣ ಪ್ರಕಾರ ಒಬ್ಬ ಮಹಾಜ್ಞಾನಿ ಯಾರಾದ್ರೂ ಕಂಡಾಗುತ್ತೆ ಅಂತ ಜ್ಞಾನಿಯನ್ನು ಕಂಡಿದ್ದಿಲ್ಲ. ನಾವಿದ ಮುಖ್ಯ ನಿರಾಶನಾಗಿ ಬರಗೆ ಬಂದಿದ್ದರೆ ಜ್ಞಾನಶ್ರುತಿ ಪೌತ್ರಾರಣಿಗೂ ಮಹಾ ನಿರಾಶೆ ಆಗಿಬಿಟ್ಟಿದೆ. ಅಯ್ಯೋ ಇಂಥ ಒಂದು ಮಹಾಜ್ಞಾನಿ ಹುಡುಕಬೇಕು ಅಂತ ಸಿಗ್ತಾ ಇರುವಂತ ಎಲ್ಲಿ ಅಡಿಗೆ ಕೂತಿದ್ದಾನೆ ಈ ಜ್ಞಾನಿ. ಆಗ ಅವನು ಹೇಳ್ತಾನೆ ಸಂಭವ ವಾಚಿ. ಅವಾಗ ರಾಜ ಹೇಳ್ತಾನೆ ನೋಡು ಕೆಲಸ ಎತ್ತಾರೇ ಬ್ರಾಹ್ಮಣಸ್ಯ ಅನ್ವೇಷಣಾ ತದೇನ ಮುಚ್ಚೇದಿ. ಕೆಲಸ ಮಾಡು, ನೀನು ಎಲ್ಲಿ ಹುಡುಕಿದ್ದು? ಪೇಟೆ ಗೀತೆಯಲ್ಲೆಲ್ಲ ಹುಡುಕಿದ್ದಿ, ಪೇಟೆಯಲ್ಲಿ ಬಂಗಲೆಗಳಲ್ಲಿ ಅಲ್ಲೆಲ್ಲ ಇರೋದಿಲ್ಲ ಜ್ಞಾನಿಗಳು. ಎಷ್ಟೋ ತಪಸ್ಸು ಮಾಡಿಕೊಂಡು ಯಾವುದೋ ಮೂಲೆಯಲ್ಲಿ ಹಳ್ಳಿ ಕೊಂಪೆಯಲ್ಲಿ ಸಾಮಾನ್ಯ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು ಎಲ್ಲಿ ಬ್ರಹ್ಮಜ್ಞಾನಿಗಳು ಇರ್ತಾರೆ ಕಾಡು ಮೂಲೆಯಲ್ಲಿ ಹಳ್ಳಿ ಕೊಂಪೆ ಎಲ್ಲಿಯೂ ಇರ್ಬೋದು. ಅದು ನೀನು ಪೇಟೆ ಪಟ್ಟಣ ಹುಡುಕಿದ್ರೆ ದೊಡ್ಡ ದೊಡ್ಡ ಬಂಗಲೆಗಳು ಸಿಗೋಲ್ಲ. ಅವರು ಎತ್ತಾರೆ ಬ್ರಾಹ್ಮಣಸ್ಯ ಅನ್ವೇಷಣ. ಬ್ರಹ್ಮಜ್ಞಾನಿಗಳು ಸಾಮಾನ್ಯವಾಗಿ ಚರ್ಚೆ ಮಾಡಿಕೊಂಡಿರುವ ಜಾಗ ಅನ್ವೇಷಣ ಅಂದ್ರೆ ಪರಸ್ಪರ ವಿಚಾರ. ಬ್ರಹ್ಮಜ್ಞಾನಿಗಳು ಕೂತು ಚರ್ಚೆ ಮಾಡುವ ಸಂವಾದ ವಾದ ವಿವಾದ ನಡೆಯುವಂತಹ ಜಾಗ ಅಲ್ಲಿ ಅಂತಹ ಜಾಗದಲ್ಲಿ ಹೋಗಿ ತದೇನ ಪುರುಷ ಅಲ್ಲಿ ಹೋಗಿ ಅವನು ತಿಳ್ಕೊ. ಅಲ್ಲಿ ಸಾಮಾನ್ಯ ಬ್ರಾಹ್ಮಣರ ವಿಚಾರಿಸಿದ್ರೆ ಜ್ಞಾನಿಗಳು ತಪಸ್ಸು ಮಾಡುವವರು ಋಷಿಗಳು ಅಂತ ಅವ್ನು ಕೇಳಿಕೊತಾನೆ. ಹಾಗೆ ಗೊತ್ತಿರಬಹುದು ಅವರ ಸರಿ ಇಂದ ಹೋದೆ ನೋಡುವ ಅಂತ ಎಲ್ಲೋ ಪೇಟೆ ಎಲ್ಲ ಬಿಟ್ಟು ಹಳ್ಳಿ ಗುಂಪೆ ಕಾಡು ಬಿಡು ಅಲ್ಲಿ ಹೆಚ್ಚು ಮಾಡಿದ ಗಾಡಿ ಆವಾಗ ಸೋಧಸ್ತಾನ್ ಜಗಟಸ್ಯ ಪಾಮಾನಂ ಕೃಷಮಾನಂ ಉಪವಿವೇಶ ಹೋದ್ರೆ ಒಟ್ಟಿಗೆ ಎಲ್ಲೋ ಒಂದು ಕಡೆ ಕಾಡುದಾರಿಯಲ್ಲಿ ಅಲ್ಲಿ ಒಂದು ದಾರಿ ರಸ್ತೆ ಬದಿಯಲ್ಲಿ ಕೈಗಾಡಿ ಇದೆ. ಕೈಗಾಡಿಯನ್ನು ಇಟ್ಟಿದ್ದಾರೆ. ನೆರಳಿ ಕೂತ್ಕೊಂಡು ಕಜ್ಜಿ ತುರಿಸ್ಕೊಂಡು ಕೂತಿದ್ದು ಇವನಿಗೆ ಇರಬಹುದು. ಕೈಗಾಡಿ ಹೋಗಿದ್ದಕ್ಕೆ ಇರ್ಲಿಕ್ಕಿಲ್ಲ ಅಂತ ದೊಡ್ಡ ಜ್ಞಾನಿ ಹೀಗಿರ್ತಾರೆ. ಆದ್ರೂ ಕೇಳ್ಬಿಡೋದು ಅನಸ್ತಾದ ಶಕಟಸ್ಯ ಗಾಡಿ ಗಾಡಿ ಎಷ್ಟೇ ಅನ್ಕೋತು ನೆರಳಿಗೆ ಗಾಡಿಯನ್ನು ಇಟ್ಟು ಅದ್ರ ಅಡಿಯನ್ನು ಕೂತ್ಕೊಂಡು ಕೂತ್ಕೊಂಡು ಪಾಮಾನು ಕೃಷಮಾನ ಕಜ್ಜಿ ತುರಿಸ್ಕೊಂಡು ಕೂತಿದ್ದು ಮೈಯಲ್ಲೆಲ್ಲ ಒಂಥರ ಕಜ್ಜಿ ಗಿಜ್ಜಿಯಾಗಿದೆ. ಹುಚ್ಚರ ಹಾಗೆ ಅರೆ ಬರೆ ಮಣ್ಣು ತುಂಬಿದ ಕೊಡಕು ಬಟ್ಟೆ ಹರಕು ಬಟ್ಟೆ ಉಟ್ಕೊಂಡು ಕಜ್ಜಿ ತುರ್ಕೊಂಡು ಸೆಮ್ಮೆ ಕೂತಿದ್ದ. ಉಪೋಪನಿವೇಶ ಅವನ ಹತ್ರ ಕೂತ್ಕೊಂಡಿದ್ದೇವೆ. ಧೈರ್ಯ ಆಗೋದಿಲ್ಲ, ಕೇಳಬೇಕು ಬೇಡ ನೀವು ರೈತರು ಕೇಳಬೇಕು ಅಥವಾ ಯಾರೋ ಹಾಯಿಗೋಕ ಹುಚ್ಚ ಇರ್ಬೋದು ಬೇಡ ಭಿಕ್ಷಕ ಇರ್ಬೋದು ಕೂಲಿ ಮಾಡೋದು ಇರ್ಬೋದು ಇವರ ನೀವು ರೈತರು ಅಂತ ಕೇಳೋದು ಅಂತ ಹತ್ರ ಕೂತ್ಕೊಂಡು ಹತ್ರ ಕೂತ್ಕೊಂಡ ದಾರಿ ಇದೆ ಹತ್ರ ಕೂತರೆ ಯಾವ್ದು ವಿಚಿತ್ರವಾದಂತಹ ಅನುಭವ ಆಯ್ತು. ಅವಾಗ ಅಂದ್ರೆ ಅವನು ಗೊತ್ತಿರ್ತಾನೆ ವಾಚ ತಮ್ಮ ಅಭ್ಯುವಾದ ಇಲ್ಲಿ ಬಂತು. ಅವರ ಹತ್ರ ಮಾತಾಡುವಾಗ ಅಭ್ಯುವಾದ ದೊಡ್ಡವರು ಒಂದು ಅನುಭವ ಬಂತವರಿಗೆ ತಮ್ಮ ಅಭ್ಯುವಾದ ಅವನ ಸ್ವಾಮಿ ತನ್ನು ಮದುವ ಸೈಗುವಾ ರೈಕುಹ ಇದೆ. ಅದು ಸೈಗುವಾ ರೈತ ಕೈಗಾಡಿ ರೈಕು ಕೈಗಾಡಿ ರೈಕು ಅಂತ ಹೇಳ್ತಾರೆ. ನೀವೇ ಬಂದು ತನ್ನು ಮದುವ ಸೈಗುವಾ ರೈಕು ಇದೆ ಅಹಂ ಹೆರ ಇದೀರ ಬಿಟ್ಟಿದೆ. ಬಂದಾಗ ಅವನು ಅಹಂ ಹೆರೇ ಅವನು ಅಹಂ ಹೆರ ತುಂಬಿಸ್ಕೊಂಡು ಅರೆ ಅನ್ನೋದನ್ನ ಅಹಂ ಹೆರ ಅವನು ಅಷ್ಟು ಅಲಕ್ಷವಾಗಿ ಅಹಂ ಹೆರ ಇದೀರ ಬಿಟ್ಟಿದ್ದೆ. ಅದಪ್ಪ ನಾನೇ ಏನು ಅಂತ ಕೈ ಕಟ್ಟಿ ತಿಳ್ಕೊಂಡು ಆಕಾಶ ನೋಡ್ಕೊಂಡು ಉತ್ತರ ಕೊಟ್ಟಂತೆ ಅಹಂ ಹೆರ ಇದೀರ ಬಿಟ್ಟಿದ್ದೆ. ಸರಿ ಗೊತ್ತಾಗೋಯ್ತಲ್ಲ ಸರಿ ಅಂತ ಇಲ್ಲ ಕುತ್ಕೊಂಡೆ ಬಂದೆ ಹುಟ್ಟಿನ ನಮ್ಮ ರಾಜಕ್ಕೆ ನೋಡಬೇಕು ಅಂತ ಬಯಸಿದ್ದಾರೆ ಅಂತ ಅಲ್ಲಿಂದ ಬಂದ್ಬಿಟ್ಟ ಅವನು ಕೆಲಸ ಆಯ್ತದ ಜನ ಮತ್ತೆ ಆಯ್ತು. ಅವನು ಬಂದು ಹೇಳ್ತಾನೆ ಸಹಕ್ಷತ್ತ ಅವಿಧವಿಧಿ ಪ್ರತ್ಯೇಯ ಬಂದು ಮಹಾರಾಜರೇ ರೈಕ್ವ ಸಿಕ್ಕಿಬಿಟ್ಟ ನೋಡ್ಕೊಂಡು ಬಂದೆ ಕೈಗಾಡಿ ಇಟ್ಕೊಂಡು ರಸ್ತೆ ಬದಿ ಕೂತ್ಕೊಂಡಿದ್ದ ಒಂದು ವಿಷಯ ರೈಕ್ವ ಸಿಕ್ಕಿದ. ಹಾಗಾದ್ರೆ ಅವನು ಮಹಾಜ್ಞಾನಿಯಿಂದ ಅಂಶ ಹೇಳಿದೆ. ಇವತ್ತು ಪ್ರಪಂಚದಲ್ಲಿ ಯಾರ್ಯಾರು ಏನೇನು ತಿಳಿದಿದ್ದಾರೆ ಅದೆಲ್ಲವೂ ಅವನು ತಿಳಿದ ಜ್ಞಾನದ ಒಂದು ತುಣುಕು. ಮಹಾ ದೊಡ್ಡ ಜ್ಞಾನಿ ಅಂತ ನನ್ನ ಕ್ಷತ್ರಿಯನ ಒಂದು ಕಡಗಳಿರಲಿ ಜ್ಞಾನದ ಬಗ್ಗೆ ಅಂತ ಹತ್ರ ನಾನು ಕಲಿಬೇಕು ಅವನು ತಗೊಂಡು. ಆದ್ರೆ ಕ್ಷತ್ರಿಯದ ಬುದ್ಧಿಯು ಹೋಗೋದಿಲ್ಲ, ಅವನು ಶ್ರೀಮಂತಿಕೆಯ ಒಂದು ಹಿನ್ನೆಲೆ ಇದೆಯಲ್ಲ ಅವನೇನು ಮಾಡ್ತಾನೆ ಅಥಃ ಷಟ್ಶತ ನಿಗವಾಂ ನಿಷ್ಕಂ ಅಶ್ವತರಿ ರಥಂ ತದಾದಾಯ ಪ್ರತಿಚಕ್ರ. ರೈತರ ಹೋಗಬೇಕು ಅವನು ಉತ್ತರ ಕಟ್ಟಬೇಕು. ಹೇಗಿದಾರಪ್ಪ ಕೈಗಾಡಿ ಅವನೇ ಹೇಳ್ಕೊಂಡು ಹೋಗುದು ಒಂದು ಸಾಮಾನು ಗಂಟು ಕೈಗಾಡಿ ಲಿಟ್ಟ ಹೇಳ್ಕೊಂಡು ಹೋದ ಎಲ್ಲ ಸಾಯ್ತು ಅಲ್ಲೇ ಕೂತ್ಕೊಂಡು ಯಾರು ಅನ್ಕೊಟ್ರೆ ತಿಂದ ರಸ್ತೆ ಬದಿಯಿಂದ ಮನಗಿದ ಹುಚ್ಚರ ಆಗಿದ್ದಾರೆ. ಒಂದ್ ಸರಿಯಾದ ಬಟ್ಟೆ ಇಲ್ಲ ಎಲ್ಲ ಕಚ್ಚಿ ಕಷ್ಟದಲ್ಲಿರ್ಬೇಕು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಇರೋ ಅವ್ರಿಗೆ ಬಂದೆ ಅವನು ರಾಜ ಅಂತ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಒಂದು ಭಾವ ಸಣ್ಣ ಕೊಡ್ತಾ ಇದ್ದದ್ದು, ಬಹುಮಾನವನ್ನು ಕೊಡ್ತಾ ಇದ್ದದ್ದು ಉದಾಹರಣೆಗೆ ಹಸುಗಳನ್ನು. ಯಾಕಂದ್ರೆ ಅದಕ್ಕೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇತ್ತು ಅಂತ, ಅದು ಧನ ಮಾತ್ರ ಅಲ್ಲ ಧನ ಆಗಿತ್ತು. ಆಗ ಹಸುಗಳಿಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇಲ್ಲ. ಆಮೇಲೆ ಯಾರು ಧರ್ಮ ಕೊಟ್ಟರು ತಗೊಳ್ಳಲ್ಲ, ಎಂದು ಕಟ್ಟಿದ ಜಾಗ ಇಲ್ಲ. ತೊಟ್ಟೆ ಹಾಲು ಕುಡಿದು ಕುಡಿದು ನಿಜವಾದ ತರದ ಹಾಲು ಕುಡಿಬೇಕು, ಯಾಕೆ ಅಂತ ನಿಜವಾದ ಹಾಲು ರುಚಿಯೇ ಗೊತ್ತಿಲ್ಲ. ಅದಲ್ಲದೆ ಕಟ್ಟುವುದರಲ್ಲಿ ಗೋದಾನ ಮೊನ್ನೆ ಯಾರೋ ಹೇಳ್ತಿದ್ರು, ಅಂದ್ರೆ ನಮ್ಮಮ್ಮ ತೀರುವಂತ ಗೋದಾನ ಕೊಡಬೇಕು ಅಂತ ಮಾಡಿದ್ರೆ ಯಾರು ತಗೊಳ್ಳೋದ್ರೆ ಏನ್ ಮಾಡ್ಬೋದು ಯಾರು, ಯಾಕಂದ್ರೆ ಯಾರು ತೇರ್ ಹೊಡಬೇಕು ಆಮೇಲೆ ಯಾರ್ಯಾರು ಮಾಡಬೇಕು ಕಟ್ಟಲಿಕ್ ಜಾಗ ಇಲ್ಲ, ಯಾರು ತಗೊಳ್ಳೋದಿಲ್ಲ. ಏನ್ ಮಾಡ್ಬೋದು ಅಂತ ಕಡೆ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣ ಮಠದ್ದೇ ಒಂದು ಗೋಷ ತರೋದು, ಅಲ್ಲಿಗೆ ಕೊಟ್ಟು ಬರೋದಂತೆ ಗೋದಾನ ಕೃಷ್ಣ ಮಠದಲ್ಲಿ ಹಸುಗಳಿವೆ ಅದಕ್ಕೆ ಒಂದು ದುಡ್ಡು ಕೊಟ್ಟು ಕೊಂಡು ಬರೋದು ಅವ್ರು ಕೃಷ್ಣ ಮಠಕ್ಕೆ ಕಟ್ಟು ಬರೋದು ತೀರ್ಮಾನ ಮಾಡಿದೆ. ಬಾಟ್ರಿ ಯಾಕೆ ಮಾಡಿದೆ ಬಂದು ಯಾಕೆ ಯಾರ್ಯಾರು ಕೊಟ್ಟು ಬಪ್ಪ ಅವ್ರಿಗೆ ಹಿಂಸೆ ದಾನ ಕೊಡೋದು, ಇನ್ನೊಬ್ರು ಹಿಂಸೆ ಆಗಬಾರ್ದು ಅವ್ರ ಉಪಯೋಗ. ಇದು ತಗೊಂಡವರಿಗೆ ಹಿಂಸೆ ಅದನ್ನ ಯಾರಿಗೋ ಮಾಡ್ತಾರೆ ಅವ್ರು ಕಟ್ಟುಗರಿಗೆ ಮಾಡ್ತಾರೆ ಅಷ್ಟೇ. ಹಾಗಾಗಿ ಇದು ಹಿಂದೆ ಹಾಗಲ್ಲ, ಗೋವು ಇಂದ್ರೆ ಒಂದು ಸಂಪತ್ತು. ಎಷ್ಟು ದರಗಳಿದೆ ಅಂದ್ರೆ ಅವ್ರು ಎಷ್ಟು ಶ್ರೀಮಂತ ಅನ್ನೋದು ಮಾತಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ನೋಡುದಲ್ಲ. ಅವ್ರ ಮನೆಯಲ್ಲಿ ಎಷ್ಟು ಹಸುಗಳಿವೆ, 100 ಹಸುಗಳ ಪಡೆಯ 1000 ಹಸುಗಳ ಪಡೆಯ ಈ ಮುಖಂಡ ಆನೆಗಳು ಎಷ್ಟು ಆನೆಗಳಿವೆ, ಇದು ಹಿಂದಿನ ಕಾಲದ ಶ್ರೀಮಂತಿಕೆ ಲೆಕ್ಕಾಚಾರ. ಅವನು ಶ್ರೀಮಂತರಾಗಿ ಬದುಕಬೇಕು, ನಮ್ಮ ದೇಶದ ದೊಡ್ಡ ವಿದ್ವಾಂಸ, ಅವನು ಕಷ್ಟ ಇರಬಾರ್ದು ಅಂತ 600 ಹಸುಗಳನ್ನು ಹಿಡ್ಕೊಂಡು ಹಿಡ್ಕೊಂಡು ನೋಡಿ, ಹಸುಗಳಿಗೆ ಖರ್ಚಿಲ್ಲ, ಅದೇ ಸಂಪತ್ತು. ಯಾಕಂದ್ರೆ ಅವನ ಕಾಡಿನಲ್ಲಿ ಬಿಟ್ಬಿಡ್ತಿದ್ರು, ಅವಳು ಕಾಡಿನಲ್ಲಿ ತಮಗೆ ಬೇಕಾದಷ್ಟು ಹುಲ್ಲು ತಿಂದು ಬೇಕಾದಷ್ಟು ತುಂಬಲ್ಲಿ ಹರಿಯುವ ನೀರು ಕೊಡುದು ಬಂದ್ಬಿಡು ಸರಿ ಅವತ್ತು ನಮ್ಮ ಪಾತ್ರ ತುಂಬ ಹಾಲು ತರಬೇಕು ಬೆಳಗಾದ ಪುನಃ ಅದು ಕಾಡಿನಲ್ಲಿ ತಿಂದು ಬಂದು ಬರೀ ಅವುಗಳ ಹಾಲು ಕೊಡೋದು ಬೆಣ್ಣೆ ತುಪ್ಪ ಅವುಗಳಿಗೋಸ್ಕರ 5 ಪೈಸೆ ಖರ್ಚು ಮಾಡ್ತಿರ್ಲಿಲ್ಲ ಹಿಂದೆ. ಈಗ ನೀವು ಹೊಸ ಕಟ್ಟಿದ್ರೆ ಅದಕ್ಕೆ ಕುಡಿದು ಒಂದು ಸಾಮಾನ ಕಡಿತ ಇರಬೇಕು, ಹಿಂದೆ ಹಾಗಲ್ಲ. ಅವು ಕಾಡಿನಲ್ಲಿ ಬೇರೆ ಬರು ಸಾಯಂಕಾಲ ತಂದು ಸಾಯಂಕಾಲ ಬಂದು ಹಟ್ಟಿಯಲ್ಲಿ ಬಂದಿರು ಹಾಲು ಕರೆದು ಬಿಟ್ಟರೆ ಮತ್ತೆ ಅಲ್ಲಿ ಮಲಗಿದ್ರು ಬೆಳಗಾದ ಬೆಳಗಾದ ಹಾಲು ಕರೆದು ಪುನಃ ಕಾಡಿಬಹುದು. ಕಟ್ಟಿ ಹಾಕ್ತಿರ್ಲಿಲ್ಲ, ಅವು ತನ್ನಷ್ಟಕ್ಕೆ ಹಟ್ಟಿಯಲ್ಲಿ ಬಂದು ಮಲಗು ಬೆಳಗಾದ ಹಾಲು ಕರೆದ ತಕ್ಷಣ ಅವ್ರು ಹಾಕಿ ಕಾಡಿನಲ್ಲಿ ಅದಕ್ಕೆ ನಮಗೆ ಬೇಕಾದಷ್ಟು ಹೊಟ್ಟೆ ಪುಷ್ಕರ ತಿನ್ನಬೇಕು. ಹಾಗಾಗಿ ದನ ಸಾಕುವುದಕ್ಕೆ ಖರ್ಚಿಲ್ಲ, ಎಲ್ಲ ಬರೇ ನಾವೇ. ಅದಕ್ಕೆ ಅದಕ್ಕೆ ಕಾಮದೇ ತೆಂಗಿನ ಮರ, ಅದು ತೆಂಗಿನ ಮರ ಒಮ್ಮೆ ನೆಟ್ಟು ಬಿಟ್ಟರೆ ಅದಕ್ಕೆ ವರ್ಷ ವರ್ಷ ಗೊಬ್ಬರ ಬಹಳ ಖರ್ಚು ಇಲ್ಲ. ಬೇರೆ ಗಿಡಗಳ ಹಾಗೆ ಅಲ್ಲ, ಪ್ರತಿ ವರ್ಷ ಅದು ಗೊಬ್ಬರ ಹಾಕಿ ಏನ್ ಮನೆಯಲ್ಲಿ ಒಂದಷ್ಟು ಗೊಬ್ಬರ ಹಾಕಿಬಿಟ್ರೆ ಅದು ಬಹಳ ಆರೈಕೆಯನ್ನು ಬಯಸುತ್ತೆ. 100 ತನಕ ಪ್ರತಿ ವರ್ಷ ಒಂದು ನಾಲ್ಕು ಕಾಯ್ಕೊಳ್ತಾ ಇತ್ತು, ಮತ್ತೆ ಅದನ್ನು ಪ್ರತಿಯೊಂದು ಸೋಗೆ ಕಾಂಡ ಪ್ರತಿಯೊಂದು ಕೂಡ ಉಪಯೋಗ ಕೊಡುವಂತ ಅದು ವೇಸ್ಟ್ ಆಗುದಿಲ್ಲ. ಅದಕ್ಕೋಸ್ಕರ ಅದನ್ನು ಹೇಗೆ ಕಳ್ಕೊಂಡು ಅಂತ ಹಾಗೆ ಇದರಲ್ಲಿ ವೇಸ್ಟ್ ಆಗುದಿಲ್ಲ, ಮಲಮೂತ್ರ ಕೂಡ ವೇಸ್ಟ್ ಆಗುತ್ತೆ. ಅದರ ದನದ ಗೋಮಯ ಗೋಮೂತ್ರ ಅದು ಗೊಬ್ಬರವಾಗುತ್ತೆ, ಮನುಷ್ಯನ ಶುದ್ಧೀಕರವಾಗಿ ಪಂಚಗವ್ಯವಾಗುತ್ತೆ, ಯಾವುದು ವೇಸ್ಟ್ ಅಲ್ಲ ದನ. ಅದಕ್ಕೋಸ್ಕರ ಅದನ್ನು ಕಾಮದೇ ಖರ್ಚಿಲ್ಲ, ಬರೇ ನಮ್ಮ ಆದಾಯ ಮಾತ್ರ ಸಾಕು. ಹೀಗಾಗಿ ತುಂಬಾ ಚೆನ್ನಾಗಿರಬೇಕು. ಅಷ್ಟು ದೊಡ್ಡ ವಿದ್ವಾಂಸರು ನನ್ನ ದೇಶದಲ್ಲಿ ಇದ್ದು ದುಃಖದಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೇನರ್ಥ? ಇವನು ಧರ್ಮಕ್ಷೇತ್ರ ಕಟ್ಟಿಸಿದ್ದಾನೆ, ಅವ್ರು ಧರ್ಮಕ್ಷೇತ್ರಕ್ಕೆ ಹೋಗೋರೆ ಬೈಕ್ 90 ದಿವಸ ಇವರು ಧರ್ಮಕ್ಷೇತ್ರಕ್ಕೆ ಹೋಗಿಲ್ಲ, ಅಲ್ಲಿ ಊಟ ಮಾಡಿಲ್ಲ. ಸರಿ, ಆಗ ನಮಗೆ ಸ್ವಂತ ಪ್ರಾಪರ್ಟಿ ಕೊಟ್ಟು ಮಾಡ. ಹಿಂದಿನ ಕಾಲ ಆಗಿತ್ತು ನೋಡಿ, ಕಾಸರಗೋಡಿನಲ್ಲಿ ಮಧ್ವಾಚಾರ್ಯ ಕಾಲದಲ್ಲಿ ಜಯಸಿಂಹ ಅಂತ ರಾಜ ಇದ್ದ ತಿರುಗುರು ಪಂಡಿತಾಚಾರ್ಯರು ಅವರು ರಾಜಗುರು ಆಗಿದ್ರು. ರಾಜಗುರು ಮೊನ್ನೆ ಮೊನ್ನೆವರೆಗಿತ್ತು ಆ ಪ್ರಾಪರ್ಟಿ ಅವ್ರ ಮನೆ ಕರೆದಲ್ಲಿ 100 ಜಾಗವನ್ನ ಅವರು ತಿರುಗುರು ಪಂಡಿತರು ಅಂದ್ರೆ ರಾಜವೈಭವದಿಂದ ಬದುಕಿದ್ರು. 100 ಜಾಗ ಅವರ ಮನೆಗೆ ಇವತ್ತಿಗೂ 7-6 ಇದೆ. ಆ 100 ಕೇರಳ ಸರ್ಕಾರದವರು ಸ್ವಾಧೀನಪಡಿಸಿಕೊಂಡು ಕೋಕೋನಟ್ ಪ್ಲಾಂಟೇಶನ್ ಅದನ್ನು ಮಾಡಿ ಇಲ್ಲದೆ ಇದ್ರೆ 100-200 ಜಾಗ ರಾಜ ತಮ್ಮ ರಾಜಗುರು ಪ್ರಸ್ಥಾನ ವಿದ್ವಾಂಸ. ಹೀಗೆ ಒಬ್ಬ ವಿದ್ವಾಂಸ ಅಂದ್ರೆ ರಾಜ್ಯದಲ್ಲಿ ಅವರು ಸರ್ವಸ್ವನ್ನು ಕೊಡ್ತಿದ್ದರು. ರಾಜ ಇವನು ಇವರ ಸಂಪತ್ತಿಗೆ ಅನುಗುಣವಾಗಿ 600 ಹಸು ಇಟ್ಕೊಂಡ. ಆಮೇಲೆ ಒಂದು ಚಿನ್ನದ ಒಂದು ಮುತ್ತಿನ ಹಾರ, ನಿಷ್ಠಂ ಒಂದು ಮುತ್ತಿನ ಹಾರ. ಆಮೇಲೆ ಅಶ್ವತರಿ ರಥಂ ತದಾ, ಒಂದು ಅಶ್ವತರಿ ರಥ. ಇದು ಬಹಳ ವಿಶೇಷ, ಇದು ಇದನ್ನ ರಾಜ ಕೊಟ್ಟ ಅಂತಂದ್ರೆ ಬಹಳ ದೊಡ್ಡ ಗೌರವ. ಅಶ್ವತರಿ ಅಂದ್ರೆ ಈ ಕುದುರೆಯಿಂದ ಕುದುರೆಯಲ್ಲಿ ಹುಟ್ಟಿದ್ದು ಅಶ್ವ, ಕುದುರೆಯಿಂದ ಕತ್ತೆಯಿಂದ ಕುದುರೆಯಲ್ಲಿ ಹುಟ್ಟಿದ್ದು ಅಶ್ವತರಿ. ಕತ್ತೆಯನ್ನು ಕುದುರೆಯನ್ನು ಕ್ರಾಸ್ ಮಾಡಿ ಒಂದು ಕ್ರಾಸ್ ಬ್ರೀಡ್ ಅಶ್ವತರಿಯಿಂದ. ಹಾಗೆ ಅದು ಕ್ಷತ್ರಿಯರು ತಮ್ಮ ಲಾಯದಲ್ಲಿರ್ತಕ್ಕಂಥ ಕುದುರೆಗಳನ್ನ ಕತ್ತೆಯನ್ನ ಕ್ರಾಸ್ ಮಾಡಿ ಸಂತತಿ ಬಿಡಿಸಲು. ಕಾರಣ ಅಂದ್ರೆ ಆ ಕತ್ತೆಯಿಂದ ಹುಟ್ಟಿದ ಕುದುರೆ ಉಂಟಲ್ವ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಕೊಡುದು, ಕುದುರೆಗಿಂತ ಫಾಸ್ಟ್ ಕೊಡುತ್ತೆ. ಅದಕ್ಕೆ ರಥಕ್ಕೆ ಕಟ್ಟಲಿಕ್ಕೋಸ್ಕರ ಮತ್ತು ಅಶ್ವತರಿ ರಥವನ್ನ ಕ್ಷತ್ರಿಯರು ಮಾತ್ರ ಉಪಯೋಗಿಸುತ್ತಿದ್ರು. ಯಾರು ಉಪಯೋಗಿಸಬೇಕಿದೆ, ಬರೇ ರಾಜರುಗಳು ಮಾತ್ರ ಬಳಸ್ತಾ ಇದ್ದಂತೆ ಅಶ್ವೇತ ಕ್ಷೇತ್ರ. ಅದು ಇನ್ಯಾರು ಕೂಡ ಆಗಿಲ್ಲ, ಅಶ್ವ ರಾಜರ ಎಕ್ಸ್ಕ್ಲೂಸಿವ್ ಕ್ವಾಲಿಫಿಕೇಶನ್, ಅವರು ಅಶ್ವತ್ರಿಯ ರಥದಲ್ಲಿ ಹೋಗ್ತಾರಪ್ಪ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಕ್ಷತ್ರಿಯತ್ವ ಚೈತ್ರ ರಥೇನ ಕ್ಷತ್ರಿಯತ್ವ ಗತೇ ಚೈತ್ರ ರಥೇನ ಲಿಂಗಾದಂತ, ಅವನು ಅಶ್ವತ್ರಿಯ ರಥದಲ್ಲಿ ಹೋದ ಅನ್ನುವ ವಿಶೇಷಣೆ ಇರುವುದು ಅವನು ಕ್ಷತ್ರಿಯ ಅಂತ ಸಿದ್ಧ ಆಯಿತು ಅಂತ ಹೇಳ್ತಾರೆ ವೇದವ್ಯಾಸ. ಹಾಗಾಗಿ ಅಶ್ವತ್ರಿ ಅಂದರೆ ಈಗ ಅಶ್ವತ್ರಿ ಎನ್ನುವುದಕ್ಕೆ ನೀವು ಡಿಕ್ಷನರಿ ನೋಡಿದರೆ ಅದನ್ನು ಕೇಸರಗತ್ತೆ ಅಂತ ಬರೆದಿದ್ದೀವಿ, ತಪ್ಪದು. ಅಂದರೆ ಸಾಮಾನ್ಯ ಒಳ್ಳೆಯ ಅರ್ಥ ಅಂದರೆ ಅಶ್ವತ್ರಿ ಎನ್ನುವುದಕ್ಕೂ ತಪ್ಪರ್ಥ ಅದಕ್ಕೆ ಮುಕ್ತ ಕುದುರೆಯಿಂದ ಕತ್ತೆಯಲ್ಲಿ ಹುಟ್ಟಿದ್ದು ಅಶ್ವತ್ರಿ ಅಲ್ಲ, ಕತ್ತೆಯಿಂದ ಕುದುರೆಯಲ್ಲಿ ಹುಟ್ಟಿದ್ದು ದುರುಗುಣವಾಗಿದೆ ಅರ್ಥ. ಅದು ಕೇಸರಗತ್ತೆ ಅಂತ ಅಶ್ವತ್ರಿ ಅಂತ ಹೇಳ್ತಾರೆ. ಅದಲ್ಲಿ ಇದು ಕುದುರೆಯದ್ದೇ ಮರಿ, ಅಂದರೆ ಕತ್ತೆಯನ್ನು ಕ್ರಾಸ್ ಮಾಡಿ ಹುಟ್ಟಿದ್ದು, ಅದು ಬಹಳ ವೇಗವಾಗಿ ಮತ್ತು ಬಹಳ ಬಲಿಷ್ಠವಾಗಿ ಹುಟ್ಟಿತ್ತು. ಅದಕ್ಕೋಸ್ಕರ ಈ ಯುದ್ಧಗಳಲ್ಲಿ ಬಳಸಲಿಕ್ಕೆ ರಥದಲ್ಲಿ ಬಳಸಲಿಕ್ಕೆ ಕ್ಷತ್ರಿಯರು ಮಾತ್ರ ಅಶ್ವತರಿ ರಥ ಅಶ್ವತರಿಯನ್ನು ಕಟ್ಟಿದ್ದಾರೆ. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಇವತ್ತು ರೈತ್ವ ಬೇರೆ ಜನರ ಹಾಗಲ್ಲ, ರಾಜರುಗಳು ಓಡಾಡುವ ರಥದಲ್ಲಿ ಓಡಾಡ್ತಾರೆ. ತಾನು ಬಳಸುವ ಅಶ್ವತರಿ ರಥವನ್ನು ಹೇಳ್ಕೊಂಡು ಹೋಗುತ್ತೆ ರೈತರು ಕೊಟ್ಟು ಇಷ್ಟೆಲ್ಲ ಕೊಟ್ಟು ಮತ್ತೆ ಮಾತು ಹೇಳದೆ ಇರ್ತಾರ ಅಶ್ವತರಿ ರಥ ಅಂತ. ತನ್ನ ಆದಾಯ ಇಷ್ಟೆಲ್ಲ ಇಟ್ಕೊಂಡು ಪ್ರತಿ ಚಕ್ರನೇ ಅವನು ಇದ್ದಲ್ಲ ಕೈಗಾಡಿ ಇಟ್ಕೊಂಡಿರೋ ಮರದ ಮುಡಿದ ಕೂತಿದ್ದಲ್ಲಿ ಹೋದಾನೆ ಹೋಗಿ ಅವನೊಳಗೆ ಅಥಹ ತಮ್ಮ ಪ್ಯುವಾದ ಅವನತ್ರ ಪ್ರಾರ್ಥಿಸಿಕೊಟ್ಟ ರೈಕ್ವ ಇಮಾನಿ ಷಟ್ಶತಾನಿ ಗವಾಂ ಅಯಂ ನಿಷ್ಕಃ ಅಯಂ ಅಶ್ವತಿ ರಥ ಅಪ್ಪ ಇಮಾನಿ ಷಟ್ಶತಾನಿ ಗವಾಂ ಆರು ಹಸುಗಳನ್ನು ತಂದಿದ್ದೇನೆ ನಿನ ಕಾಣಿಕೆಯಾಗಿ ಅಯಂ ನಿಷ್ಕಃ ಈ ಮುತ್ತಿನ ಚಿನ್ನದ ಹಾಲವನ್ನು ತಂದಿದ್ದೇನೆ ಎದ್ದು ಪೋಲಿಸಿದ ನೆಕ್ಲೆಸ್ ತಂದಿದ್ದೇನೆ ನಿಷ್ಕಃ ಅಂದ್ರೆ ನೆಕ್ಲೆಸ್ ಆಮೇಲೆ ಅಯಂ ಅಶ್ವತರಿ ರಥ ಕ್ಷತ್ರಿಯರು ಮಾತ್ರ ಕೂಡಬಹುದಾದ ರಥ ನಿನಗೋಸ್ಕರ ಉದುರೆಯಾಗಿರ್ತದೆ. ಆದ್ರಿಂದ ಏನು ಅಂದ್ರೆ ಒಂದು ವಿಷಯ ಹನುಮೇ ಹನುಮ ಏತಾಂ ದೇವತಾಂ ಭಗವಶ್ಚಾತಿ ಹನುಮ ಏತಾಂ ಭಗವೋ ದೇವತಾಂ ಶಾತಿ ಯಾಂ ದೇವತಾಂ ಉಪಾಸ್ಯೇಹಿ. ನನ್ನೊಂದು ಪ್ರಾರ್ಥನೆ ಏನಂದ್ರೆ ಹನುಮ ಏತಾಂ ದೇವತಾಂ ಭಗವ ದೇವತಾಂ ಶಾತಿ, ನೀನು ಯಾವುದೋ ಒಂದು ವಿಶಿಷ್ಟವಾದಂತಹ ಉಪಾಸನೆ ಮಾಡ್ತಾ ಇದ್ದೀನಿ, ನೀನು ಉಪಾಸನೆ ಮಾಡತಕ್ಕಂತಹ ಉಪಾಸನೆ ದೇವತೆ ಯಾರು, ಆ ದೇವತೆ ಉಪಾಸನೆ ನಿನ್ನಂತೂ ಎತ್ತರ ಕೇಳಿದವರೇ ಇಲ್ಲ ಅಧ್ಯಾತ್ಮದಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ನಾನು ತಿಳಿದು ಬಂದಿದ್ದೆ ಆ ಹನುಮ ಏತಾಂ ದೇವತಾಂ ಭಗವ ಏತಾಂ ಭಗವ ದೇವತ, ನೀನು ಯಾವ ದೇವತೆಯನ್ನು ಉಪಾಸನೆ ಮಾಡ್ತೀಯೋ ಆ ರಹಸ್ಯವನ್ನ ಮಾಂ ಮೇ ಅನುಷಾಸಿ ನನಗೂ ಹೇಳಿ. ಯಾಮ ದೇವತಾ ಉಪಾಸ್ಯ, ನೀನು ಯಾವ ದೇವನ ಉಪಾಸನೆ ಆ ಉಪಾಸನೆ ಮಹತ್ವ ಏನಾಗಿ ನಿನ್ನಂತಹ ಎತ್ತರ ಕೇಳಿದವರೇ ಇಲ್ಲ ಅಂತ ನಾವು ಮಾತು ಬರಬೇಕಾಗಿದ್ರೆ ಬಹಳ ದೊಡ್ಡ ಉಪಾಸಕ ಇರಬೇಕು ನೀನು. ನಿನ್ನ ಆ ಜ್ಞಾನದ ಒಂದು ತುಣುಕು ನನಗೂ ಕೊಟ್ಟು ನನಗೂ ಅದನ್ನು ಉಪದೇಶ ಮಾಡಿ ನನಗೂ ಅದನ್ನು ತರಬೇತಿ ಕೊಡು ನನ್ನನ್ನು ಉದ್ಧಾರ ಮಾಡು. ತಮೋಹ ಬರಪ್ರತಿವಾಚ ಹಂಸ ಸೀನಿಯರ್ ಹಂಸ ಬರಪ್ರತಿವಾಚ ತಮೋಹ ಬರಪ್ರತಿವಾಚ ಈ ಬರಹ ಇನ್ನು ಅವನಿಂದ ವಿಲಕ್ಷಣವಾಗಿ ನಿಂತವ ಅವನು ಹೇಳದಂತೆ ಆಹಾರತ್ವ ಶೂದ್ರ ತವೈವ ಸಹ ಗೋಪಿರಸ್ತು ಏನು ನೀನು ಶ್ರೀಮಂತಿಗೆ ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದೀನೋ ಅಂತ ಹಾರೇತ್ವ ಈ ಹಾರ ಈ ಮುತ್ತಿನ ಹಾರ ಈ ಇತ್ವ ಇತ್ವ ಅಂದ್ರೆ ಗಾಡಿ ಏನು ಅಶ್ವತರಿ ರಥ ಆಮೇಲೆ ತವೈವ ಸಹ ಗೋಪಿರಸ್ತು ಈ ಎಲ್ಲ ಹಿಡ್ಕೊಂಡು ಹೋಗಯ್ಯ ನಾನೇ ಹೊರಗೆ ಇದನ್ನು ಕಟ್ಕೊಂಡು ನನಗೆ ಯಾವುದರ ಅಪೇಕ್ಷೆ ಇಲ್ಲ ನಾನು ಆನಂದವಾಗಿದ್ದೇನೆ ಇದನ್ನು ಕಟ್ಕೊಂಡು ಅರ್ಥ ಆಗಿಡಿಸ್ಕೋಬೇಕು ಇದನ್ನು ಮತ್ತೆ ಹಾಕೋತಾರೆ ವಿಷಿ ಅದ್ರ ವ್ಯವಸ್ಥೆ ಅದು ನನಗೇನು ಎಷ್ಟು ನಿಶ್ಚಿಂತೆ ಇದ್ದಿದ್ರೆ ಇದನ್ನೇ ಹಾಗೆ ಪ್ರಾರಂಭ ಕರ್ಮ ಹಿಡ್ಕೊಂಡು ಹೋಗ್ಬೋದು ನೀನೇ ಕಟ್ಕೋ ನನಗೆ ಬೇಡ ತವೈವ ಸಹ ಗೋಪಿ 600 ಹಸುಗಳು ಯಾಕಂದ್ರೆ ಅವಾಗ ನಾಳೆ ಎಕ್ಸ್ಚೇಂಜ್ ವ್ಯಾಲ್ಯೂ ಒಂದು ಸಾಮಾನು ಬೇಕು ಅಂದ್ರೆ ಹಿಂದೆ ನಮ್ಮ ಮನೆ ತೊಟ್ಟಿದ್ದು ಒಂದನ ನಿಮ್ಗೆ ಕೊಡ್ತೇವೆ ನೀವು ಒಂದು 4 ಚೀಲ ಹಾಕಿ ಕೊಡಿ ಸರಿ ದನ ಅಲ್ಲಿ ಕೊಡ್ತು ನನಗೆ ಸರಿಯಾಗಿದ್ದಾರೆ ಹೀಗೆ ಹಾಗೆ ಕ್ಯಾಶ್ ಕೊಟ್ಟು ಅಥವಾ ಕರೆನ್ಸಿ ವ್ಯಾಲ್ಯೂ ಇದೆ ಆ ತರ ವ್ಯಾಲ್ಯೂ ಇಲ್ಲ ಏನ್ ಮಾಡ್ಬೇಕಯ್ಯ ದುಡ್ಡು ಕಟ್ಕೊಂಡು 4 ದನ ಕೊಟ್ಟು ಅವ್ನು 4 ಕೋಣಿ ಚೀಲ ಹಾಕಿ ತಗೊಂಡು ನಾ ಏನ್ ಮಾಡ್ಬೇಕು ನನಗೆ ಏನ್ ಸಿಗುತ್ತೋ ತಿಂತೀನಿ ಆ ಅಕ್ಕಿ ತಂದು ಇಟ್ಕೊಳ್ಳೋದು ಆ ಮನೆಯಲ್ಲಿ ದಾಸ್ತಾರ ಮಾಡ್ಲಿಕ್ಕೆ ಮತ್ತೆ ಅಕ್ಕಿ ತಂದ ಒಂದು ಕೋಣೆ ಹಾಕ್ಬೇಕು ಕೋಣೆ ಕಟ್ಟಬೇಕು ಇದೆಲ್ಲ ಯಾಕೆ ಒಂದು ಆಗ್ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಬೇಕು ಈ ತಲೆನೇ ಬೇರೆ ನನಗೆ ತವೈವ ಸಹ ಗೋಧಿರಸ್ತು ಈ ಹಸುಗಳು ನಿನಗೆ ಇರಲಿ ಹಾರೇತ್ವ ಈ ಚಿನ್ನದ ಹಾರ ಅದು ಏನ್ ಮಾಡ್ಬೇಕು ನಾನು ಕಜ್ಜಿ ಕೊಡ್ತಾ ಕುದ್ದುಗಳು ಹಾಕೊಂಡೆ ತಿಂದು ಯಾಕೆ ನನಗೆ ಹಾಕ್ಬೇಕು ಚಿನ್ನದ ಹಾರ ಈ ಗಾಡಿ ಕಟ್ಟು ನನ್ನ ಹತ್ರ ಕೈಗಾಡಿ ಇದೆ ಅಂತ ಸಾಮಾನು ಹೇಳ್ಕೊಂಡು ಹೋಗ್ತಿದ್ದೀನಿ ಕುದುರೆ ಈ ಅಶ್ವತ್ರಿ ರಥ ಅದನ್ನ ರಥ ಆದ್ಮೇಲೆ ಅದಕ್ಕೊಂದು ಸಾರಥಿ ಬೇಕಿನ್ನು ಒಂದು ಬಂದದ್ರೆ ಇನ್ನೊಂದು ಈ ಪ್ರಾರಂಭದ ಕರ್ಮಗಳ ಸರ್ವಾಲೆ ಮಾಡ್ಕೊಂಡು ಹೋಗುತ್ತೆ ನನಗೆ ಯಾವ ರಗಡಿ ಬೇಡ ನನ್ನ ಹೊರಟೋಗಿರುವುದು ನಮ್ಮ ಸಂಪತ್ತಿನ ಆಕರ್ಷಣೆಯಿಂದ ಇವರನ್ನು ಧಾರಯತ್ವಾ ಶೂದ್ರ ತವೈವ ಸಹ ಗೋಭಿರಸ್ತು. ಹೋಗಯ್ಯ ಶೂದ್ರ ನನಗೆ ಹೇಳೋಲ್ಲ, ಇದು ಶೂದ್ರ ಅಂದ್ರೆ ಜಾತಿ ವಾಚಕರೇ, ಅವ್ರು ಶೂದ್ರನೂ ಅಲ್ಲ. ಅವನು ಅವನು ಬಂದ ಸ್ಥಿತಿಯನ್ನು ನೋಡಿ ಅವನನ್ನು ಸಂಬಂಧಿಸಿ ಹೋಗಯ್ಯ ಶೂದ್ರ. ಶೂದ್ರ ಅಂದ್ರೆ ಏನು ಗೊತ್ತಾ, ಶಬ್ದಕ್ಕೆ ಇಲ್ಲಿ ಅರ್ಥ ಅಂದ್ರೆ ವೇದ ಕಾಲದಲ್ಲಿ ಪ್ರತಿಯೊಂದು ಶಬ್ದವನ್ನು ಅದರ ಯೌಗಿಕವಾದ ನಿರ್ವಚನದಿಂದ ಬಳಸ್ತಿದ್ರು, ಒಂದು ಯಾವುದೋ ಒಂದು ರೂಢಾರ್ಥದಲ್ಲಿ ಬಳಸ್ತಿದ್ರು. ಹೋಗಯ್ಯ ಶೂದ್ರ